ಅನಿಮಿಷ ದೈತ್ಯ ಕಿಂ ಪುರುಷುಲಾದಿಗನೌ ಬರುವಚ್ಚಿ ಕಾಚಿನನ್ ದುಣುಮುದು ನಿಲ್ಲಿ ಸೈಂಧವುನಿ ತೋಯಜಮಿತ್ರುಡು ಗುಂಕ ಕುಂಡ ಮುನ್ನ ನರವರೇಣ್ಯ ಇತ್ತರ ಗುಣ ಪೊನರಿಂಪಗರಾಕಯುನ್ನ ನೇನ ನಲಮು ಸೊಚ್ಚುವಾಡ ನೃಪುಲಂದರು ಚೂಡಗ ಗಾಂಡಿ ಬಂಬುತೋ